ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಕೆರವನಾಡು ಗ್ರಾಮ, ಅಪ್ಪಂಗಳ, ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಹಾಗೆ ಜಿಲ್ಲಾ ಮಹಿಳಾ ಸಹಾಯವಾಣಿ ಇವರ ಕೂಡುಕೂಟಲಿ 2024-25 ಸಾಲಿನ ಮಿಷನ್ ಶಕ್ತಿ ಯೋಜನೆ ಅಡಿಲಿ ಬೇಟಿ ಬಚಾವೋ ಬೇಟಿ ಪಡಾವೋ ತಾಲೂಕು ಮಟ್ಟದ ಕಾರ್ಯಕ್ರಮ, ಶಾಲಾ ಮತ್ತು ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಸಂವಹನ ಕಾರ್ಯಾಗಾರ ಸೋಮರ್ಪೇಟೆ ತಾಲೂಕು ಪದವಿ ಮತ್ತೆ ಪ್ರೌಢಶಾಲಾ ಮಕ್ಕಳಿಗೆ ನಡೆದು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀದೇವಿ ಮುದೊಳವು ಉದ್ಘಾಟಿಸಿ ಮಾತಾಡಿ, ಮಕ್ಕ ಓದಿನೊಟ್ಟಿಗೆ ಕ್ರಿಯಾಶೀಲಾತ್ಮಕ ಮನೋಭಾವನ ಬೆಳೆಸ್ಕೊಡೋಕ್ಕೂ ಓದಿಗೆ ಜಾಸ್ತಿ ಒತ್ತು ನೀಡೋಕುತ ಹೇಳ್ದು. ಸೋಮರ್ಪೇಟೆ ಪೊಲೀಸ್ ಠಾಣಾ ನಿರೀಕ್ಷಕರಾದ ಮುದ್ದು ಮಾದೇವವು ಮಾತಾಡಿ, ಮಕ್ಕ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡೋಕ್ಕೂ ಹದಿಹರೆಯದ ವಯಸ್ಸಲ್ಲಿ ಹೆಣ್ಣು ಮಕ್ಕ ಏಕಾಗ್ರತೆಯನ್ನು ಬೆಳೆಸಲು ಮುಖ್ಯ. ಇತ್ತೀಚಿನ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಿದ್ದು ಮಕ್ಕಳ ಮೇಲಾಗುವ ಪರಿಣಾಮಗಳ ಬಗ್ಗೆ ಪೋಷಕರು ಮಕ್ಕಳಿಗೆ ತಿಳಿಸಿ ಹೇಳೋಕ್ಕೂ, ಏನಾದರೂ ತೊಂದರೆ ಆದರೆ 1098 ಕರೆ ಮಾಡಿ ತಿಳಿಸೋಕುತ ಹೇಳ್ದು. 2024-25 ಸಾಲಿನ ಕೃಷಿ ಇಲಾಖೆಯ ಮೂಲಕ ಸ್ಪಿಂಕ್ಲರ್ 90% ಸಹಾಯಧನ ನೀಡಲಾಗ್ತಾ ಇದ್ದು, ಈ ಸೌಲಭ್ಯನ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಸಾಮಾನ್ಯ ವರ್ಗದವಕ್ಕೂ ನೀಡಲಾಗ್ತಾ ಉಂಟು. ಆಸಕ್ತಿ ಇರುವ ರೈತರು ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಈ ಯೋಜನೆಗೆ ಅರ್ಜಿ ಹಾಕಕ್ಕೆ ತಳಿ ಮಡಿಕೇರಿ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಲು. ನವ ಕಾನೂನು ಪದವೀಧರರಿಗೆ ಪ್ರೋತ್ಸಾಹ ಧನ ನೀಡುವ ಯೋಜನೆ 2024-25 ಸಾಲಿನ ಕಾರ್ಯಕ್ರಮನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯವನ್ನು ತಿಳಿಸುವ ಉದ್ದೇಶದಿಂದ ಅರ್ಹ ಪದವೀಧರರಿಂದ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ March 9 ಆಖಿರಿ ದಿನ. ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್ ಡೆಹರಡೋನ್ಗೆ 8ನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ಬರೆಯುವ ಹೈದ ಮತ್ತೆ ಗುಡೆಗಳಿಗಾಗಿ June 1 ಬೆಂಗಳೂರು ಕೇಂದ್ರದಲ್ಲಿ ಅರ್ಹತಾ ಪರೀಕ್ಷೆ ನಡೆದಿದೆ. ಆಸಕ್ತಿರವು March 31 ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿನ ಹಕ್ಕು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರನ್ನು ಸಂಪರ್ಕಿಸಕ್ಕು. ಕುಶಾಲನಗರ ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆಡಿಪಿ ಸಭೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸಭಾಮಂಡಳಿ 11 ಹೊತ್ತಾರೆ 11 ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮ 10 ಹೊತ್ತರೆ 11 ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಶಾಸಕರು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗ ಭಾಗವಹಿಸುವೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ 12 ಹೊತ್ತರೆ 11 1 ಸೋಮರ್ಪೇಟೆ ತಹಶೀಲ್ದಾರ್ ಕಚೇರಿ ಸಭಾಮಂಡಳಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ಪುಕ್ಕರ ಅರ್ಜಿನ ವಿತರಿಸುವೆ. ತುಂಬಿದ ಮತ್ತೆ ನೋಟರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕಂಡ್ವೆ. ಸರ್ಕಾರಿ ಕಚೇರಿಗಳಲ್ಲಿ ಲೇಟಾದು ಹಾಗೆ ಇನ್ನಿತರ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ಮತ್ತು ನೌಕರರ ವಿರುದ್ಧ ಸಾರ್ವಜನಿಕರು ನಿಗದಿ ಮಾಡಿದ ಪತ್ರದಲ್ಲಿ ಪುಕ್ಕರ್ನ ನೀಡಾಕುತ್ತೇಳಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಲು. ಕರ್ನಾಟಕ ಸರ್ಕಾರ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೆ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರ ಕೂಡುಕೂಟಲಿ 11 ಕಾವೇರಿ ವಸ್ತ್ರಸಿರಿ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆದಿದೆ. ಸೋಮರ್ಪೇಟೆ ತಾಲೂಕು ಪಂಚಾಯಿತಿನ ಪ್ರಗತಿ ಪರಿಶೀಲನಾ ಸಭೆ ಇದೇ ತಿಂಗಳ 12 ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಮಂಡಳಿ ನಡೆದ ತಿಳಿ ಕಾರ್ಯನಿರ್ವಹಣಾಧಿಕಾರಿಯು ಪ್ರಕಟಣೆ ತಿಳಿಸಲು. ಮುಂದಿನ ವರ್ಷ ರಾಜ್ಯ ಮಟ್ಟದ ಕೃಷಿ ಮೇಳ ಇಲ್ಲರೆ ಪಶುಮೇಳದೊಟ್ಟಿಗೆ ಗುಡುಗಳಡೆ ಜಯದೇವ ಜಾನುವಾರುಗಳ ಜಾತ್ರೆ ನಡೆಯುವಂತಾಕುತಡಿ ಶಾಸಕರಾದ ಡಾಕ್ಟರ್ ಮಂತರಗೌಡ ಅಭಿಪ್ರಾಯ ವ್ಯಕ್ತಪಡಿಸಲು. ಅವು ಜಾತ್ರೆ ಮಹೋತ್ಸವದ ಆಖರಿ ಜಂಬರ್ನ ಉದ್ಘಾಟಿಸಿ ಮಾತಾಡಿ, ಜಾತ್ರೆಯಲ್ಲಿ ಜನರಷ್ಟೇ ದನಕರುಗ ಸೇರಕಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಪಶುಪಾಲನೆ ಕಷ್ಟ, ಜಾತ್ರೆ ನಿರಂತರ ಆದದ್ದು, ಮುಂದಿನ ಪೀಳಿಗೆಗೆ ವ್ಯವಸ್ಥಿತವಾಗಿ ನಡೆಯಕುತ ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಕೆರವನಾಡು ಗ್ರಾಮ, ಅಪ್ಪಂಗಳ, ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಎಆರ್ಎಂ ಕಿಯಾ ಮೋಟಾರ್ಸ್ ಕುಶಾಲನಗರ ಮತ್ತು ಗೋಣಿಕೊಪ್ಪ. ಹೊಸ ಕಾರು ಖರೀದಿಯಲ್ಲಿ ಮಾಜಿ ಮತ್ತು ಹಾಲಿ ಸೈನಿಕರಿಗೆ ಕ್ಯಾಂಟೀನ್ ಡಿಸ್ಕೌಂಟ್ ಸೌಲಭ್ಯವಿದೆ. ಕೇಂದ್ರ ಸರ್ಕಾರ ನೌಕರರಿಗೆ, ಆಯ್ದ ಕೆಲವು ಬ್ಯಾಂಕ್ ನೌಕರರು ಹಾಗೂ ಇತರ ಕೆಲವು ಸಂಸ್ಥೆಗಳ ನೌಕರರಿಗೆ ಡಿಎಚ್ ರಿಜಿಸ್ಟ್ರೇಷನ್ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಪುನೀತ್ 9606048734. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.

സുദ്ധി സമാചാര ഓദിയുള്ള കാളിമട മമതാജന. ರೈತಾಂಗ ಕೃಷಿಯಲ್ಲಿ ಪುದಿಯ ತಂತ್ರಜ್ಞಾನತರ ಬಳಕೆ ಮಾಡಿಯೊಂಡು ಸಾವಯವ ಗೊಬ್ಬರತರ ಬಳಕೆನ ಏರ ಮಾಡೊಂಡು ಇದರ ಜನಲ್ಲ ಗುಣಮಟ್ಟತರ ಬಳೆ ಬೆಳೆಯಲು ಒಂದು ಕುಶಾಲ್ ನಗರ ಕೂಡುಮಂಗಳೂರು ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘದರ ಅಧ್ಯಕ್ಷ ಕೆಕೆ ಹೇಮಂತ್ ಅಣ್ಣಚಿ. ಕುಶಾಲ್ ನಗರ ರಾಮೇಶ್ವರ ಕೂಡುಮಂಗಳೂರು ಪ್ರಾಥಮಿಕ ಕೃಷಿ ಪತ್ತು ಸಹಕಾರ ಸಂಘ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕೂಡುಕೂಟತ್ ಸಂಘತರ ವ್ಯಾಪ್ತಿಲು ಅಡಂಗನ ರೈತಂಕ್ ಸುಂಟಿ ಪಿಂಜ ಅಡಿಕೆ ಬಳಕೆ ಸಂಬಂಧಪಟ್ಟ ಮಾಹಿತಿ ಕಾರ್ಯಾಗಾರತ್ ಇವು ಕೂಡಿ ಅಡಿತು ತಕ್ಕ ಪರಂದತ್. ಈ ತರತರ ಕಾರ್ಯಾಗಾರ ರೈತಂಕ ಅವರ ಮಾಹಿತಿ ಅರ್ಥವಕ್ಕೆ ಸಹಕಾರಿಯಪ್ಪ ಅಂದು ಇವು ಅಣ್ಣಚೆ ಪ್ರಗತಿಪರ ರೈತಂಗಳ ಕಾರ್ಯಕ್ರಮದ ಸನ್ಮಾನ ಮಾಡಿಚೆ ಮುಖ್ಯಪಟ್ಟವು ಹಾಜರಿಂಜತ್. ಜಿಲ್ಲಾ ಜಾನಪದ ಪರಿಷತ್ ಸೋಮವಾರಪೇಟೆ ಘಟಕತರ ಆದನಲ್ಲಿ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆರ ಕೂಡುಕೂಟತ್ ಇದೇ ನಾಳಂಕೆ ಪದ್ನಂಜಂಗ ಸೋಮವಾರಪೇಟೆ ಎಡೂರು ಬಿಟಿಸಿಜಿ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜರ ಪರಂಬಲ ಜಾನಪದ ಗ್ರಾಮೀಣ ಕಲಿಕೂಟ ಏರ್ಪಾಡು ಮಾಡಿತ್ತಂದು ತಾಲೂಕು ಘಟಕತರ ಕಾರ್ಯದರ್ಶಿ ಅರಿಚಿಟ್ಟಿತ್ತು. ವಿದ್ಯಾರ್ಥಿಯ ಜೀವಮಾನತ್ ಶಿಸ್ತು ಸಮಯ ಪ್ರಜ್ಞಾನ ಬಳತಿಯವಂಡು ಮೊಬೈಲ್ನ ಎಚ್ಚಕಬೋಂಡು ಅಚ್ಚಕೆ ಬಳಸಿಯವಂಡು ಸಾಮಾಜಿಕ ಜಾಲತಾಣ ಕಾನೂನುಕ ವಿರುದ್ಧ ಆಯ್ತುಳ್ಳ ಕಾರುಬಾರಲು ಕೂಡಿಯಾಡತ್ತ ನಲ್ಲ ತರತರ ಬದುಕನ್ನು ನಡೆತೊಂಡು ವಿರಾಜಪೇಟೆ ಪೊಲೀಸ್